ಸರ್ಕಾರ ಸೂಚನೆ. ನಾಳೆ 17ನೇ ಉಪರಾಷ್ಟಪತಿ ಹುದ್ದೆಗೆ ಚುನಾವಣೆ. ಸಿಪಿ ರಾಧಾಕೃಷ್ಣ ಹಾಗೂ ಸುದರ್ಶನ ರೆಡ್ಡಿ ಮಧ್ಯೆ ಸ್ಪರ್ಧೆ. ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದಿಂದ 97,813 ಕೋಟಿ ರೂಪಾಯಿ ಅನುದಾನ ವೆಚ್ಚ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಕೇಳುಗರೆ, ಇದೇ ತಿಂಗಳ ಸೆಪ್ಟೆಂಬರ್ 10 ಸಾಯಂಕಾಲ 6:50 ರಾಜ್ಯವ್ಯಾಪಿ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ಜಂಟಿ ಕೃಷಿ ನಿರ್ದೇಶಕ ಡಾ ಶಿವಕುಮಾರ್ ಅವರು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477 ಮತ್ತೊಂದು ಸಂಖ್ಯೆ 2237048888 STD ಕೋಡ್ 080. ಕೇಳಿ, ಇದೇ ತಿಂಗಳ ಸೆಪ್ಟೆಂಬರ್ 10 ಸಾಯಂಕಾಲ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಇದು ಆಕಾಶವಾಣಿ ಬೆಂಗಳೂರು. ಈಗ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಪ್ರಗತಿಪರ ರೈತ ಮಹೇಶ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಂತರ ಮಾಯಣ್ಣ ಮತ್ತು ಸಂಗಡಿಗರಿಂದ ಪೂಜಾ ಕುಣಿತದ ಪದ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಗತಿಪರ ರೈತ ಮಹೇಶ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಉದಯೋನ್ಮುಖ ಯುವಕ ಮತ್ತು ರೈತ ಇವರು ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರು ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಭತ್ತ, ತೆಂಗು, ಅಡಿಕೆ ಹೀಗೆ ಎಲ್ಲ ಬೆಳೆಗಳನ್ನು ಅವರು ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹಾಗಿದ್ ಬನ್ನಿ, ಈ ಒಬ್ಬ ರೈತನ್ನ ನಾವು ಮಾತಾಡಿಸೋಣ. ಮಹೇಶ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಹೇಶ್ ಅವರು, ಯಾವ ಊರು ತಾವು? ಸರ್, ಶ್ರವಣೂರು. ನಾವು ದೊಡ್ಡಬಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ. ಏನು ಹೇಳಿ, ಏನೇನು ಬೆಳೀತಾ ಇದ್ದೀರಿ ಒಂದೊಂದಾಗಿ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಸರ್, ಅಡಿಕೆ, ಜೋಳ, ರಾಗಿ, ತೆಂಗು, ಬಾಳೆ ತರ ಎಲ್ಲ ಬೆಳೀತಾ ಇದ್ದೀವಿ ಸರ್. ಉತ್ಪನ್ನ ಸಾಕಷ್ಟು ಬೆಳೆಯಿಂದ ಬರ್ತದೆ. ಬೆಳೆಯಿಂದ ಬರ್ತದೆ. ಉಪಕಸಬನ್ನು ಯಾವ್ಯಾವ ಮಾಡ್ತಾ ಇದ್ದೀರಿ? ಜೇನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಹಾಗೂ ಮೀನು ಸಾಕಾಣಿಕೆ. ಮೀನು ಸಾಕಾಣಿಕೆ ಕೂಡ ತಾವು ಮಾಡ್ತಾ ಇದ್ದೀವಿ? ಮಾಡ್ತಾ ಇದ್ದೀವಿ. ಮೀನು ಸಾಕಾಣಿಕೆನ ತಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಮಹೇಶ್ ಅವರೇ? ಸರ್, ಕೃಷಿ ಹೊಂಡ ಅಂತ ಮಾಡಂಗಂಕೊಟ್ರು ಪಂಚಾಯತಿಯಿಂದ. ಅದು ಎಷ್ಟು ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡಿರಿ? ಸರ್, 45 ಅಡಿ ಇದೆ. ಅದರಲ್ಲಿ 1,000 ಮೀನು ಸಾಕಾಣಿಕೆ ಮಾಡ್ತಿದ್ದೀವಿ. ಮಾಡ್ತಾ ಇದ್ದೀರಿ? ಯಾವ ಜಾತಿಯ ಮೀನನ್ನ ಅಲ್ಲಿ ಬಿಟ್ಟಿರಿ? ಸರ್, ರೂಪ್ ಚಂದ್ ಅಂತಾರೆ, ಪಾಂಪ್ಲೆಟ್ ಅಂತ ಸಹ ಕರೀತಾರೆ. ಮೀನನ್ನ ಸಾಕಾಣಿಕೆ ಮಾಡ್ತಾ ಇದೀವಿ. ಈಗ ಮೀನು ಸಾಕಾಣಿಕೆ ಸಂದರ್ಭದಲ್ಲಿ ಎಲ್ಲಾದ್ರೂ ತರಬೇತಿ ತಗೊಂಡ್ರ ಅಥವಾ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೊಂಡ್ರ? ಮಾಹಿತಿ ತಗೊಂಡೆ ಸರ್ ಮಾಡೋದು. ನಾವು ಪ್ರತಿಯೊಂದು ಏನಾದ್ರೂ ಮಾಹಿತಿ ತಗೊಂಡೆ ಮಾಡೋದು. ಬಾಳದಲ್ಲಿ ಟ್ರೈನಿಂಗ್ ಮಾಡಿದೀವಿ, ಟ್ರೈನಿಂಗ್ ಮಾಡಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಈಗ ಮತ್ತೆ ಈಗ ಕೃಷಿ ಹೊಂಡ ಮಾಡ್ಕೊಂಡ್ರಿ, ಅದರಲ್ಲಿ ಮೀನು ಹೊಂಡನೂ ಆಯ್ತು ಅಂತ ಇಟ್ಕೊಳ್ರಿ, ಅಲ್ಲಿ ನೀವು ಅದಕ್ಕೂ ಕೂಡ ಕೃಷಿ ಹೊಂಡಕ್ಕೆ ಸಬ್ಸಿಡಿ ರೀತಿ ಸಾಲನೂ ತಗೊಂಡಿರಿ, ಎಷ್ಟು ತಗೊಂಡ್ರಿ? ಸರ್, ಸಬ್ಸಿಡಿ ಅದು ಗೌರ್ಮೆಂಟ್ ಕಡೆಯಿಂದನೇ ಕೃಷಿ ಹೊಂಡ ಮಾಡ್ಕೊಡ್ತಾರೆ. ಮಾಡ್ಕೊಟ್ರು, ಅದರಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಈಗ ಏನು ಅಲ್ಲಿ ಏನು ಪ್ಲಾಸ್ಟಿಕ್ ಶೀಟ್? ಪ್ಲಾಸ್ಟಿಕ್ ಶೀಟ್ ಹಾಕಿದೀವಿ. ಎಷ್ಟು ಆಳದ ನೀರನ್ನ ನಿಲ್ಸಿರಿ ಸರ್? 10 ಅಡಿ ಫೀಟ್ ಇದೆ. 10 ಅಡಿ ಆಳ ನೀರು ನಿಲ್ಸಿರಿ? ನೀರು ನಿಲ್ಸಿದೀವಿ. 10 ಅಡಿ ಆಳು ಯಾವಾಗ್ಲೂ ಇಟ್ಟಿರ್ತೀವಿ. 45 ಅಡಿ ಉದ್ದ, 45 ಅಡಿ ಅಗಲ. ಸಾಮಾನ್ಯವಾಗಿ ಎಷ್ಟು ಪ್ರದೇಶ ಆಗುತ್ತೆ ಅದು? ಅಗಲ 45 ಅಡಿ, 9x45 ಅಡಿ. ಒಂದ್ 2,000 ಹತ್ತಿರ ಆಗುತ್ತೆ ಸ್ಕ್ವೇರ್ ಫೀಟ್ ಅಲ್ಲಿ ಇಟ್ಟಿರಿ. ಹೌದು ಸರ್. ಈ ಎಷ್ಟು ಸಾತು ನೀವು ಈ ಒಂದು ಮೀನು ಸಾಕಾಣಿಕೆ ಮಾಡ್ತಾ ಇದ್ದ? ಸರ್, ಆಗ್ಲೇ 1-6 ವರ್ಷ 7 ವರ್ಷದಿಂದ ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಮೀನ್ ಸಾಕಾಣಿಕೆ ಅಂದ್ರೆ ಏನ್ ಆಜುಬಾಜು ಮಾರ್ಕೆಟ್ ಎಲ್ಲ ಇರಬೇಕಾಗುತ್ತೆ, ಸಾಕಷ್ಟು ಜನ ಬೇಡಿಕೆ ಇರಬೇಕಾಗುತ್ತೆ, ತಾವು ಮಾಡಿದಕ್ಕೆ ಒಂದು ಕೈಗೆ ಹತ್ತಿದ್ರ ಡೀಲ. ಹೆಂಗ್ ನಡೀತಿದೆ ತಮ್ಮ ಒಂದು ಮೀನು ಸಾಕಾಣಿಕೆ ಕೆಲಸ? ಸರ್, ಮೀನು ಸಾಕಾಣಿಕೆ ಅಲ್ಲಿ ಕೃಷಿ ಹೊಂಡ ಆದ್ರಿಂದ 1,000 ಆದ್ರಿಂದ ಅಲ್ಲೇ ಲೋಕಲ್ ಅಲ್ಲೇ ಮಾರ್ಕೊಂತಿದ್ದೇವೆ ಸರ್. ನಾವು ಅಲ್ಲೇ ಬಂದು ತೋಟದ ತಗೊಂಡೋಗ್ತಾರೆ. ಎಷ್ಟು ದಿನ ಬೇಕಾಗುತ್ತೆ ತಾವು ಬಿಟ್ಟ ಮರಿ ಮೀನು ದೊಡ್ಡ ಮೀನು ಆಗ್ಲಿ ಬೆಳೆಯಕ್ಕೆ ಎಷ್ಟು ದಿನ ಬೇಕು? ಸರ್, 6 ತಿಂಗಳು ಬೇಕು ಪಾಂಪ್ಲೆಟ್ ಬೆಳೆಯೋದಕ್ಕೆ. ಎಷ್ಟು ಇದಾಗುತ್ತೆ, ತೂಕ ಬರ್ತದ ಅದು ಆರಂಭದಲ್ಲಿ ಎಷ್ಟಿದ್ದು ಎಷ್ಟಾಗುತ್ತೆ? ಸರ್, ತೀರಾ ಸಣ್ಣ ಇರುತ್ತೆ, ಇದು ಬೆಳಗಾತರ ಇರುತ್ತೆ ಮರಿ ನಾವು ತಂದಾಗ. ಅದು ತದನಂತರ 1/2 ಕೆಜಿಯಿಂದ 1/2 ಕೆಜಿವರೆಗೂ ಬೆಳೆಯುತ್ತೆ. ಅವುಗಳ ನಿರ್ವಹಣೆ ಹೆಂಗೆ? ಮೀನು ಮರಿಗೆ ತಾವು ಯಾವ ಆಹಾರ ಕೊಡ್ತೀರಿ, ಮತ್ತು ಮಧ್ಯಮ ಗಾತ್ರದ ಮೀನಿಗೆ ಯಾವ ಆಹಾರ ಕೊಡ್ತೀರಿ, ಮತ್ತು ಬೆಳೆದ ಮೀನಿಗೆ ಯಾವ್ಯಾವ ಥರದ ಆಹಾರ ಕೊಡಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳಿ ಮಹೇಶ್ ಅವರೇ. ಸರ್, ಸ್ಟಾರ್ಟಿಂಗ್ ತಂದಾಗ ಸ್ವಲ್ಪ ಬೂಸ ಅಕ್ಕಿ ತೌಡು ಹಿಂಡಿ ಮಿಕ್ಸ್ ಮಾಡಿ ಹಾಕ್ಬೇಕಾಗುತ್ತೆ. ಆ ತದನಂತರದಲ್ಲಿ ಫೀಡ್ ಬರುತ್ತೆ, ಅದಕ್ಕೆ ಮೀನ್ ಫೀಡ್ ಅಂತ ಬರುತ್ತೆ, ಅದನ್ನ ಹಾಕಿ ಮೇಂಟೈನ್ ಮಾಡ್ತೀವಿ ಸರ್. ಯಾವ ಫೀಡ್ ಎಲ್ಲಿಂದ ತರ್ತೀರಿ ನೀವು, ಮನೆಯಲ್ಲೇ ಮಾಡ್ಕೋತೀರಾ ಹೆಂಗೆ? ಸರ್, ಇಲ್ಲ, ಮನೆಯಲ್ಲಿ ಅಂದ್ರೆ ಮಾಮೂಲಿ ಮಣ್ಕಟ್ಟೆಗಳಿಗೆ ಮಡಗಬಹುದು, ನಮ್ದು ಪೇಪರ್ ಕಟ್ಟೆ ಆಗೋದ್ರಿಂದ ಇದರಲ್ಲಿ ತರ್ತೀವಿ ಸರ್, ಫಿಶರಿ ಒಳಗೆ ತರ್ತೀವಿ. ಹೆಸರುಘಟ್ಟ ಫಿಶರಿ ಒಳಗೆ ನಾವು ಮೇವನ್ನ ತರ್ತೀವಿ. ಈ ಒಂದು ಪ್ಯಾಂಪ್ಲೆಟ್ ಮೀನನ್ನ ಸಾಕ್ತಾ ಇದ್ದೀವಿ. ಸಾಕ್ತಾ ಇದ್ದೀವಿ. ಅದಕ್ಕೆ ರಕ್ಷಣೆ ಅಂದ್ರೆ ಈಗ ಹಾವು ಬರುತ್ತೆ, ನೀರಳಾವು ಮತ್ತೆ ಜ್ವರಪಾತ ಅಂತ, ಆಮೇಲೆ ಪಕ್ಷಿಗಳು ಬರುತ್ತೆ, ಬೆಕ್ಕು ಬರ್ತದೆ. ಬೆಕ್ಕು ಏನ್ ಬರಲ್ಲ ಸರ್, ಇದು 3 ಮೀನು ತೊಂದರೆ ಕೊಡ್ತಾವ. ಅವಕ್ಕೆ ಸ್ವಲ್ಪ ಮೇಲೆಲ್ಲ ನೆಟ್ ಬಿಟ್ಕೊಬೇಕು, ಸ್ವಲ್ಪ ನೀರಿಗೆ ಹೋಗದಿದ್ದಂಗೆ. ಕಾಗೆ ಪಕ್ಷಿ ಎಲ್ಲ ಬಂದ್ಬಿಡ್ತಾವೆ. ಹೌದು, ಬಂದವು ಮೀನು ಅಂತ ತಿನ್ನಕ್ ಪ್ರಯತ್ನ ಮಾಡ್ತಾವ. ಹೌದು, ಅವ್ರಗಳಿಂದ ನೀವು ರಕ್ಷಣೆ ಮಾಡ್ಬೇಕು ಸರ್. ಇಲ್ಲ ಹೋದ್ರೆ ಅನಾಹುತ ಆಗುತ್ತೆ. ಹೌದು, ಮೀನಿಗೆ ಏನ್ ಗೊತ್ತಾಗುತ್ತೆ, ಮರಿ ಇದ್ದಾಗ ಇಮಿಡಿಯೇಟ್ ಖಾಲಿ ಮಾಡ್ಬಿಡ್ತಾವ ಮರಿ. ಅದಕ್ಕೆ ಬಲೆ ನೆಟ್ ಏನಾದ್ರೂ ನಾವು ಕವರಿಂಗ್ ಮಾಡ್ಕೊಬೇಕಾಗುತ್ತೆ. ಇದು ಬೆರಡಿಗೆ ಒಂದು 8-8 ರಿಂದ 8.5 ಮೇವ್ ಹಾಕಿರೆ ತಿರ್ಗಾ 2 ಟೈಮ್ ಮೇಂಟೈನ್ ಮಾಡಿದ್ರು ಸಾಕು ಮೇವ್ ಹಾಕೋದು. ದಿನದಲ್ಲಿ 2 ಟೈಮ್ ಮೇವ್ ಹಾಕಿರೆ ಸಾಕು. ಯಾವ್ಯಾವ ಸಮಯದಲ್ಲಿ ಹಾಕ್ತೀರಿ? ಸರ್, 8:30 ಹಾಕ್ತೀವಿ ಬೆಳಿಗ್ಗೆ, ಒಂದು 8:30 ಸಂಜೆ 4:30 ರಿಂದ 5 ಗಂಟೆ ಒಳಗಡೆ ಹಾಕ್ತೀವಿ. ಈಗ ತಾವು ತಮ್ದು ಕೃಷಿ ಹೊಂಡದಲ್ಲಿ ಮೀನನ್ನು ಬೆಳಿತೀರಿ ಅಂದ್ರೆ ಈಗ ಹೆಂಗೆ ಅದು ನೀವು ಹಾರ್ವೆಸ್ಟ್ ಹೆಂಗ್ ಮಾಡ್ತೀರಿ, ಅವುಗಳನ್ನ ಹೆಂಗ್ ತೆಗಿತೀರಿ, ಎಲ್ಲಿ ಮಾರ್ತೀರಿ? ಸರ್, ಅಲ್ಲೇ ಹಾರ್ವೆಸ್ಟ್ ಅಂದ್ರೆ ನಾವೇ ಎಷ್ಟು ಬೇಕಾ, ಈಗ ರೈತರು ಯಾರನ್ನು ಬರ್ತಾರಲ್ಲ ಗ್ರಾಹಕರು, ಅವರಿಗೆ ಒಂದು 5 ಕೆಜಿ 10 ಕೆಜಿ ಅಂತ ಬರ್ತಾರೆ, ಅವಾಗ ಅಷ್ಟೇ ಹಿಡಿದು ಮಾರಾಟ ಮಾಡ್ತೀವಿ, ಕೊಟ್ಬಿಡ್ತೀರಿ. ಈಗ ನೀವು ಜಾಸ್ತಿ ಎಲ್ಲ ಮೀನುಗಳನ್ನು ಒಂದೇ ಸರಿ ಹಿಡಿಯೋದಿಲ್ಲ? ಇಲ್ಲ, ಎಲ್ಲಾ ಮೀನು ಒಂದೇ ಸರಿ ಹಿಡಿಯೋದಿಲ್ಲ, ಬೇಡಿಕೆ ಇರೋದಿಲ್ಲ. ಅಷ್ಟಾಗಿ ಮಾಡ್ಕೊಂತ ಗ್ರಾಹಕರು ಬಂದಾಗ ನಾವು ಹಿಡಿದು ಕೊಡ್ತೀವಿ ಅಲ್ಲೇ ಫ್ರೆಶ್ ಆಗಿ ಕಣ್ ಮುಂದೆನೆ. ಅಂದ್ರೆ ಈಗ ತಾವೇನು ಮೀನು ಸಾಕ್ತಾ ಇದ್ದೀರಲ್ಲ, ಈ ಮೀನುಗಳು ಈಗ ಮತ್ತೆಲ್ಲೂ ಬಂದಿಲ್ಲ ಹೌದಲ್ಲ? ಟೆಂಪರೇಟ್ ಅಂತ ತಾವು ಹೇಳಿದ್ರಲ್ಲ, ಇದು ಇತ್ತೀಚೆಗಷ್ಟೇ ತಾವು ಶುರು ಮಾಡಿದ್ದು. ಹೌದು, ಹೌದಲ್ಲ, ಹಾಗಾಗಿ ಬೇಡಿಕೆ ಕೂಡ ಜಾಸ್ತಿ ಇರ್ಬೋದು. ಬೇಡಿಕೆ ಇದೆ, ಅದು ಉತ್ತಮ ಗುಣಮಟ್ಟದ ಆಹಾರ ಅದು. ಹೌದು, ಯಾವುದೇ ಇದಿರಲ್ಲ, ಒಳ್ಳೆ ಫುಡ್ ಅದು, ವಯಸ್ಕರಿಗೂ ಜೀರ್ಣ ಶಕ್ತಿ ಇರುತ್ತೆ ಅದು ಮೀನು ತಿನ್ನೋದ್ರಿಂದ. ಒಳ್ಳೆ ಉತ್ತಮ ಗುಣಮಟ್ಟದ ಆಹಾರ. ಹೌದು, ಹೌದು. ಈಗ ಅದೇ ನಿಮ್ಗೂ ಒಂದ್ಸಾರಿ ತಾವು ಹಾರ್ವೆಸ್ಟ್ ಮಾಡಿದಾಗ ಎಷ್ಟು ಬರ್ತದೆ ತಮ್ದೊಂದು ತಮ್ಮ ಪ್ರದೇಶದಲ್ಲಿ ಏನು ಕೃಷಿ ಹೊಂಡದಿಂದ ಒಂದ್ಸರಿ ಮೀನ್ ಹಾರ್ವೆಸ್ಟ್ ಮಾಡಿದಾಗ ಎಷ್ಟು ಸಿಗುತ್ತೆ ತಮ್ಗೆ? ಸರ್, ಒಂದು 10,000 ಬಂಡವಾಳ ಹಾಕಿರೆ ಮೇವಿಗೆಲ್ಲ ಒಂದು 10,000 ಹಾಕಿರೆ ಒಂದು 20,000 ಖರ್ಚು ಬರುತ್ತೆ. ಒಂದು 60,000 ತಕ್ಕ ಮಾಡಬಹುದು, ಒಂದು 40,000 ಲಾಭ ಸಿಗುತ್ತೆ. 40,000 ಲಾಭ ಸಿಗುತ್ತೆ, ಲಾಭ ಸಿಗುತ್ತೆ. ಕೆಲಸ ಎಷ್ಟಿರ್ತವೆ ಮಹೇಶ್ ಅವರೇ ಈ ಒಂದು ಮೀನು ಸಾಕಾಣಿಕೆಯಲ್ಲಿ? ಸರ್, ಕೆಲಸ ಏನು ಇರಲ್ಲ, ಸ್ವಲ್ಪ ಇದು ಸೇಫ್ಟಿ ಮಾಡ್ಬಿಟ್ರೆ ಬೆಳಗ್ಗೆ ಸಂಜೆ ತೋಟತ್ರ ಏನ ಇರ್ತೀವಲ್ಲ 2 ಟೈಮ್ ಆಹಾರ ಕೊಡೋದು. ಒಂದೇ ಒಂದಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಸ್ವಲ್ಪ, ಹೌದಲ್ಲ, ಅಂದ್ರೆ ನಿಮ್ಗೆ ಮೀನ್ ಸಾಕಾಣಿಕೆ ಬಗ್ಗೆ ಗೊತ್ತಿರ್ಬೇಕು. ಗೊತ್ತಿರ್ಬೇಕು, ಹಂಗಿದ್ದ ನೀವು ಸರಿ ಹೋಗ್ತದೆ. ಹೌದು, ಮಾರ್ಕೆಟು ಮತ್ತೆ ಯಾರು ಖರೀದಿ ಮಾಡ್ತಾರೆ ನಿರಂತರ ಪೂರೈಕೆ ಬಗ್ಗೆನು ಕೂಡ ತಾವು ತಿಳ್ಕೊಂಡಿರ್ಬೋದಲ್ಲ. ಈ ಸರಿ ನಾವು ಮೀನ್ ಸಾಕಾಣಿಕೆ ಮಾಡ್ತಾ ಇದ್ದೇವೆ, ಇನ್ನು 3 ತಿಂಗಳ ಬಿಟ್ಟು ಅಥವಾ 6 ತಿಂಗಳ ಬಿಟ್ಟು ಮೀನ್ ಸಾಕಾಣಿಕೆನ ನಿರಂತರ ಕೊಡ್ತಾ ಇರ್ಬೋದಲ್ಲ. ಅವಾಗ ಜಾಸ್ತಿ ಬೇಕಾಗುತ್ತೆ, ಇದು ಪಾಂಡ್ಗಳು ಜಾಸ್ತಿ ಬೇಕಾಗುತ್ತೆ. ನಾವು ಇರೋದೇ ಒಂದಲ್ಲ, ಇರೋದ್ರಾಗೆ ಇದು ಮಾಡ್ತಾ ಇದ್ದೀವಿ. ಇನ್ನೊಂದು, ಈಗ ಪಾಂಡಲ್ಲಿ ತಾವು ಮೀನುಗಳನ್ನ ಒಂದೇ ಬ್ಯಾಚ್ ಅಂತ ಮಾಡ್ತೀರಾ ಹೆಂಗೆ ಸರ್? ಒಂದೇ ಬ್ಯಾಚ್ ಮಾಡೋಕ್ಕಾಗೋದು, ಎರಡು ಮಾಡಕ್ ಬರಲ್ಲ. ಈಗ ಪಾಂಡ್ಗಳು ಒಂದು ಎರಡು ಮೂರು ಆ ತರ ಇದ್ರೆ ಬ್ಯಾಚ್ ಮಾಡಬಹುದು. ಅಂದ್ರೆ ಈಗ ಒಂದು ಮೂರು ಪಾಂಡ್ ಇತ್ತಪ್ಪ, ಒಂದರಲ್ಲಿ ಮರಿ ಮೀನು, ಇನ್ನೊಂದ್ರಲ್ಲಿ ಮಧ್ಯಮ ಗಾತ್ರದ್ದು, ಇನ್ನೊಂದು ದೊಡ್ಡ ಗಾತ್ರ. ಮಾಡಬಹುದು ಸರ್, ಅಂದ್ರೆ ಶಿಫ್ಟ್ ಮಾಡ್ಕೊಂತ ಹೋಗೋದು. ಮಾಡಬಹುದು ಈ ಮರಿನ ಮಧ್ಯಮ ಮಾಡೋದು, ಮಧ್ಯಮನ ಮತ್ತೆ ಇನ್ನು ಹಾರ್ವೆಸ್ಟಿಂಗ್ ಇದು ಮಾಡಿದ್ದು, ಹಾರ್ವೆಸ್ಟಿಂಗ್ ಏನ್ ಮಾಡಿದ್ದನ್ನು ತೆಗೆದೇ ಹಾಕ್ಬಿಡೋದು. ಹೌದು ಸರ್, ಅಂದ್ರೆ ಮಾರಿಬಿಡೋದು. ಮಾರ್ಬೋದು, ಇಲ್ಲಿ ಮತ್ತೆ ಮೂರ್ ಬ್ಯಾಚ್ ಆದಂಗ ಆತಲ್ಲ, ನಿರಂತರ ನಿರಂತರ ಮಾಡಬಹುದು, ನಿರಂತರ ಇನ್ಕಮ್ ಮಾಡಬಹುದು. ಇದರಿಂದ ನಿಮ್ಗೆ ಲಾಭ ಐತೇನು ಮಹೇಶ್? ಮಾಡಬಹುದು, ಮೀನ್ ಸಾಕಾಣಿಕೆ ಲಾಭ ಆಗಿದೆಯಾ? ಆಗಿದೆ. ಎಷ್ಟು ಯಾವ ತರ ಆಗಿದೆ ತಮ್ಗೆ? ತಾವು ಅಂದ್ರೆ ತಾವು ಬಳ ಹಾಕಿದ್ದು 10,000 ಆದ್ರೆ ತಮ್ಗೆ ಲಾಭ ಎಷ್ಟು ಸಿಗ್ಬಹುದು? ಖರ್ಚೆಲ್ಲ ಬಂದು ಒಂದ್ 20,000 ಖರ್ಚು ಬರುತ್ತೆ, ಒಂದ್ 40,000 ಲಾಭ ಬರುತ್ತೆ. 40,000 ಲಾಭ ಬರುತ್ತೆ. ಈ ಪಾಂಡಲ್ಲಿ ನೀರನ್ನ ಎಷ್ಟು ದಿನಕ್ಕೆ ಒಂದ್ಸರಿ ತೆಗಿತೀರಿ ಸರ್? ಇದು ವಾರಕ್ಕೆ ಎರಡ್ ಸರಿ, ಹಂಗೆ ಒಂದಡಿ ನೀರ್ ಬಿಟ್ರೆ ಒಂದಡಿ ಆಚೆ ಕುಡಿತೀವಿ. ವಾರಕ್ಕೆ ಎರಡ್ ಸರಿ ತೆಗಿತೀರಿ? ತೆಗಿತೀವಿ. ಓಹೋ, ಏನ್ ಮಾಡ್ತೀರಿ ಆ ನೀರನ್ನ? ಹೊಲಕ್ಕೆ ಬಿಟ್ಟು ನಾವು ತೋಟಗಳಿಗೆ ಬಿಡ್ತೀವಿ ಸರ್. ಒಳ್ಳೆ ಇದು ಅದು, ಒಳ್ಳೆ ಪ್ರೋಟೀನ್ ನೀರು, ವಾಸಿಸಿದಂತ ನೀರನ್ನ ನೀವು ನಿಮ್ಮ ಹೊಲಕ್ಕೆ ಹಾಕ್ತೀರಿ. ಮೀನಿಂದು ಗೊಬ್ಬರ ಎಲ್ಲ ಬಿದ್ದಿರುತ್ತಲ್ಲ, ಒಳ್ಳೆ ಪ್ರೋಟೀನ್ ಇರುತ್ತೆ ತೋಟಗಳಿಗೆ. ಯಾವ ಹೊಲಕ್ಕೆ ಹಾಕ್ತೀರಿ ಸರ್? ಅಡಿಕೆ ಗಿಡಕ್ಕೆ, ಜೋಳ, ರಾಗಿ, ಬಾಳೆ, ತೆಂಗು, ಬಾಳೆ ಅಲ್ಲಿ ತೋಟಕ್ಕೆ ಹಾಕ್ತೀರಿ? ತೋಟಕ್ಕೆಲ್ಲ ಬಿಟ್ಬಿಡ್ತೀವಿ. ಒಳ್ಳೆ ಇದಾಗುತ್ತೆ. ಹೌದು ಸರ್. ತುಂಬಾ ಖುಷಿ ಆಗುತ್ತಲ್ಲ ಈ ಒಂದು ಮೀನು ಸಾಕಾಣಿಕೆ? ಹೌದು ಸರ್. ಯಾರ್ಯಾರು ನಿಮ್ ಮನೇಲಿ ಇದ್ದೀರಿ ಮಹೇಶ್ ಅವರೇ? ಸರ್, ನಮ್ ತಂದೆ ತಾಯಿ ಮೂರು ಜನ ಇದ್ದೀವಿ ಸರ್. ಮತ್ ನಿಮ್ ತಂದೆ ತಾಯಿ ನಿಮ್ ಕೆಲಸದಲ್ಲಿ ನೆರವು ಆಗ್ತಾರೇನು? ಆಗ್ತಾರೆ ಸರ್. ಇವಾಗ ತೋಟದ ಹತ್ರ ಇರೋದೆಲ್ಲ ಜಾಸ್ತಿ ಅವ್ರೆ, ನಾವು ಈ ತರ ಮಾಡ್ರಿ ಅಂತ ಹೇಳಿದ್ರೆ ಅವ್ರು ಮಾಡ್ತಾ ಇರ್ತಾರೆ. ಮೇವ್ ಹಾಕೋದು ಇನ್ನೊಂದು ಎಲ್ಲ ಅವರೇ ಮಾಡ್ತಾರೆ. ಮತ್ತೆ ಈಗ ಮೀನ್ ಸಾಕಾಣಿಕೆ ಬಗ್ಗೆ ಹೇಳಿದ್ರಿ, ತುಂಬಾ ಸಂತೋಷ. ಮತ್ತೆ ಕುರಿ ಸಾಕಾಣಿಕೆ ಬಗ್ಗೆ ಹೇಳಿ, ಎಷ್ಟು ಕುರಿ ಸಾಕ್ತಾ ಇದ್ದೀರಿ, ಅದಕ್ಕೆ ಯಾವ್ಯಾವ ಜಾತಿ ಸಾಕ್ತಾ ಇದ್ದೀರಿ? ಸರ್, ಕುರಿ ಅಂದ್ರೆ ನಾಟಿ ಕುರಿ, ಸಂತೆಯಲ್ಲೇ ಸಿಗುತ್ತೆ. ಅದು ಓತಗಳು ತರ್ತೇವೆ, ಒಂದು 10 ತಗೊಂಡು ಬಿಟ್ಕೊಂಡ್ರೆ ಒಂದು 4 ತಿಂಗಳು 5 ತಿಂಗಳಿಗೆಲ್ಲ ಮಾರಾಟ ಮಾಡಬಹುದು. ಒಂದು ಈಗ ಸಣ್ಣ ಮರಿ ಖರೀದಿ ಮಾಡ್ಬೇಕಾದ್ರೆ ಅದು ಎಷ್ಟು ತೂಕ ಇರುತ್ತೆ ಸರ್? ಒಂದು 12-15 kg ತೂಕ ಇರುತ್ತೆ. ತಾವೀಗ ಮತ್ತೆ ಎಷ್ಟು ತಿಂಗಳಾದ ತಮ್ಮ ಮನೇಲಿ ಪೋಷಣೆ ಮಾಡ್ತೀರಿ ಸರ್? ಪೋಷಣೆ ಅಂದ್ರೆ ಒಂದು 4 ತಿಂಗಳು 5 ತಿಂಗಳು. ಅದು ಆವಾಗ ಅದು ಎಷ್ಟು ಹೆಚ್ಚಾಗಿರುತ್ತೆ? 30-35 kg, 40 kg ಒಳಗಡೆ. ಅಂದ್ರೆ ನೀವೇ 30 kg ತೂಕ ಜಾಸ್ತಿ ಮಾಡ್ಕೊಡ್ತೀರಿ? ಮಾಡ್ಕೊಂಡ್ಕೊಡ್ತೀವಿ. ಎಷ್ಟು ತನಕ ದೊಡ್ಡ ತನಕ ಇಟ್ಕೋಬಹುದು ತಾವು? ಎಷ್ಟು ದಿನ ತನಕ ಇಟ್ಕೋಬಹುದು ಸರ್? 8 ತಿಂಗಳು ತರ ಎಲ್ಲ ಸಾಕ್ಬೋದು. ದೊಡ್ಡ ಗಾತ್ರ ಆಗಿರುತ್ತೆ. ದೊಡ್ಡ ಗಾತ್ರ ಆಗಿರುತ್ತೆ. ಇದು ಮತ್ತೆ ಅವಕ್ಕೆ ಆಹಾರಗಳನ್ನ ಫೀಡ್ಸನ್ನ ಹೆಂಗ್ ಮಾಡ್ತೀರಿ ಮಹೇಶ್ ಅವರೇ? ಸರ್, ಜೋಳ ಎಲ್ಲ ಬೆಳ್ಕೊಂಡಿರ್ತೀವಿ, ತಿರ್ಗಾ ಸುಬಾಬುಲ್ಲು ಈ ತರ ಎಲ್ಲ, ಸ್ವಲ್ಪ ಒಣ ಮೇವು, ಸ್ವಲ್ಪ ತಿಂಡಿ, ಕೈ ತಿಂಡಿ. ತಮ್ಮ ಹೊಲದಲ್ಲಿ ಇದ್ದಿದೆ? ಅಲ್ಲಿ ಹೊಲದಲ್ಲಿ ಇದ್ದಿದ್ದೆ ಎಲ್ಲ ಬೆಳ್ಕೊಂಡಿರ್ತೀವಿ, ಅದನ್ನ ಆಹಾರವಾಗಿ ಕೊಡ್ತೀವಿ. ಈ ಕುರಿ ಸಾಕಾಣಿಕೆ ಬಗ್ಗೆ ಮತ್ತೆಲ್ಲರೂ ತರಬೇತಿ ತಗೊಂಡ್ರ? ಅದೇನ್ ತರಬೇತಿ ತಗೊಂಡಿಲ್ಲ, ಅದು ಅನುಭವ ಇದೆ. ಮತ್ತೀಗ ಸಣ್ಣ ಪುಟ್ಟ ರೋಗ ಬರ್ತಾವಲ್ಲ, ಅವಕ್ಕೆ ಮುನ್ನೆಚ್ಚರಿಕೆ ಏನಾದ್ರು ತಗೋತ? ಸ್ವಲ್ಪ ಟಾನಿಕ್ ಗಳು ಹಾಕೋಣದು, ಈ ನೆಗಡಿ ಬಂದಾಗ ಅಲ್ಲಿರ ಇಂಜೆಕ್ಷನ್ ಹಾಕ್ಸೋದು. ಅದು ಮಾಡ್ತೀರಿ? ಅದ್ ಮಾಡ್ಕೊಂಡು. ಇನ್ಸೂರೆನ್ಸ್ ಏನಾದ್ರು? ಇನ್ಸೂರೆನ್ಸ್ ಏನ್ ಮಾಡ್ಕೊಂಡಿಲ್ಲ ಸರ್. ಮತ್ತೆ ಏನ್ ಬೆಳಿತೀರಿ ಮಹೇಶ್ವರ? ಅಡಿಕೆ ತೋಟ ಬೆಳಿತೇವೆ, ಬಾಳೆ ತೋಟ ಮಾಡ್ತೀರಿ ಅಂದ್ರಿ, ಅದ್ರ ಬಗ್ಗೆ ಕೂಡ ಹೇಳಿ ಸರ್. ಬಾಳೆ, ಬಾಳೆ ಎಲ್ಲ ತೋಟದಲ್ಲೇ ಹಾಕ್ತಿವಿ, ಅಡಿಕೆ ತೋಟದಲ್ಲಿ. ಅಡಿಕೆ ಗಿಡದ ಮಧ್ಯೆ ಹಾಕಿರ್ತೀರಿ? ಅಡಿಕೆ ಗಿಡದ ಮಧ್ಯೆ ಹಾಕಿರ್ತೀವಿ. ಇದು ಕೂಡ ವರ್ಷಕ್ಕೊಂದು ಬೆಳೆ ಬರುತ್ತೆ ಬಾಳೆ? ಇಲ್ಲ, ಬಾಳೆ ವರ್ಷಕ್ಕ ಬೆಳೆ ಏನಿಲ್ಲ ಸರ್. ಅದು ಗೊನೆ ಬಂದಂಗೆಲ್ಲ ವಾರ 15 ದಿನಕ್ಕೆ 2-3 ಬರ್ತಾ ಹೋಗ್ತದೆ. ನಿರಂತರವಾಗಿ ಬರ್ತಾ ಇರ್ತದೆ, ಬರ್ತಾ ಇರುತ್ತೆ. ಮೇಂಟೈನ್ ಆಗ್ತಾ ಇರ್ತೈತಿ. ಅಂದ್ರೆ ನೀವು ಬಾಳೆನ ಮುಖ್ಯ ಕಸುಬಾಗಿ ಉಪಯೋಗಿಸಿಲ್ಲ, ಉಪ ಕಸುಬನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಿ. ಬಾಳೆ ಬೆಳಿತೀರಿ? ಹೌದು. ಮತ್ತೆ ತೆಂಗು ಅಡಿಕೆ ಬೆಳಿತೀರಿ ಅಂದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಅಡಿಕೆ ಜಾಸ್ತಿ ಇದೆ ಸರ್, ತೆಂಗು ಬಾರ್ಡರ್ ಅಲ್ಲಿದೆ, ಒಂದಷ್ಟು ಫಸಲು ಕೊಡೋವಿವೆ, ಒಂದು ಹೊಸ್ದಾಗ ಹಾಕಿರೋವಿದೆ, ಕೆಲವು ಫಸಲು ಬರಬೇಕು. ಅಡಿಕೆನೂ ಸ್ಟಾರ್ಟ್ ಆಗಿದೆ, ಫಸಲು ಸ್ಟಾರ್ಟ್ ಆಗಿದೆ. ಅದನ್ನು ಎಲ್ಲ ಸ್ವಂತ ಮಾಡ್ತೀವಿ ಸರ್, ಅಡಿಕೆ ಎಲ್ಲ ನಾವೇ ಮಾಡ್ತೀವಿ. ಮತ್ತೆ ಅದು ಸಿಪ್ಪೆ ಸುಳಿದು ಬೇಯಿಸಿ ನಾವೇ ಸ್ವಂತ ಮಾಡ್ತೀವಿ ಸರ್. ನೀವೇ ಅದೆಲ್ಲ ಕೆಲಸ ನೀವೇ ಮಾಡ್ತೀರಾ? ನಾವೇ ಮಾಡ್ಕಂತ. ಮತ್ತೆ ಮಾರದು ಕೂಡ ನೀವೇ ಮಾಡ್ತೀರಾ? ನಾವೇ ಮಾಡ್ಕಂತೀವಿ. ಅಡಿಕೆ ಎಷ್ಟು ಬರ್ತದೆ ನಿಮ್ದೊಂದು, ಎಷ್ಟು ಪ್ರದೇಶದಲ್ಲಿ ಇದೆ ನಿಮ್ದು? ಸರ್ 2 ಎಕರೆಯಲ್ಲಿ ಇದೆ, ಇನ್ನ ಈ ವರ್ಷ ಸ್ಟಾರ್ಟ್ ಆಗಿದೆ ನಮ್ದು. 2 ಎಕರೆ ಅಡಿಕೆ ಪ್ರದೇಶನ ಇದೆ? ಇದೆ. ಈ ವರ್ಷ ಅಷ್ಟೇ? ಈ ವರ್ಷ ಅಷ್ಟೇ ಸ್ಟಾರ್ಟ್ ಆಗಿದೆ, ಪರಿಪೂರ್ಣ ಬಂದಿಲ್ಲ, ಇನ್ನ 2 ವರ್ಷ ಬೇಕು ಪರಿಪೂರ್ಣ. ಎಷ್ಟು ವರ್ಷ ಆಯ್ತು ಅಲ್ಲಿ ಹಾಕಿ? 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು, 7ನೇ ವರ್ಷಕ್ಕೆ ಶುರು ಆಗುತ್ತೆ. ಹೌದು, ಕೆಲವು ಗಿಡಗಳು ಶುರು ಆಗಿದಾವೆ ಈಗಾಗಲೇ. ಆಗಿದೆ ಸರ್, ಉಳಿದ ಮಾಡ್ಕೊಡ್ತೇವೆ. ಆಯ್ತು, ಮೈಸೂರು ಇದಲ್ಲದೆ ಕೋಳಿ ಸಾಕಾಣಿಕೆ ಮಾಡ್ತೀರಿ ಅಂತ ಹೇಳಿದ್ರಿ, ಯಾವ ಕೋಳಿ ಸಾಕಾಣಿಕೆ? ಕೋಳಿ ಸಾಕಾಣಿಕೆ ಬಗ್ಗೆ ಹೇಳಿ. ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀವಿ ಸರ್, ಮರಿ ಮಾಡ್ತೀವಿ, ಅದರಲ್ಲೇ ಹೆಚ್ಚಿಗೆ ಮಾಡ್ಕೊಂತ ಇರ್ತೀವಿ, ಮೊಟ್ಟೆ ಮತ್ತೆ ಕೋಳಿ ಎಲ್ಲ ಮಾರಾಟ ಮಾಡ್ತೀವಿ. ಈಗ ನಾಟಿ ಕೋಳಿ ಅಂದ ತಕ್ಷಣ ಈ ನಿರ್ವಹಣೆ ಬಹಳ ಸುಲಭ, ನಿರ್ವಹಣೆ ಫಾರಂ ಕೋಳಿ ರೀತಿ ಇರೋದಿಲ್ಲ ಅಂತ ಹೇಳ್ತಾರೆ, ಏನಂತೀರಿ ಇದಕ್ಕೆ? ಸರ್, ಫಾರಂ ಕೋಳಿ ಆದ್ರೆ ಅದು ಸ್ವಲ್ಪ 25-30 ದಿನದಲ್ಲಿ ಬೆಳೆದು ಬಿಡ್ತಾರೆ. ನಮ್ದು ಇದು ನಾಟಿ ಕೋಳಿ ಆದ್ರೆ 6-8 ತಿಂಗಳು ಬೇಕು ಬೆಳೆ ಮಾಡೋದಕ್ಕೆ. ಅದಕ್ಕೆ ಅದು ಪೌಷ್ಟಿಕಾಂಶವಾಗಿ ಬೆಳೆದಿರುತ್ತೆ. ನಾಟಿ ಮೊಟ್ಟೆ ಕೋಳಿಗಳಿಗೆ ಜಾಸ್ತಿ ಬೇಡಿಕೆ ಇದೆ, ಆರೋಗ್ಯಕ್ಕೂ ಒಳ್ಳೇದು ನಾಟಿ ಕೋಳಿ. ಎಷ್ಟು ನಾಟಿ ಕೋಳಿ ಇದಾವೆ ನಿಮ್ಮ ಮನೇಲಿ ಈಗ? ಸರ್, 50 ಇದೆ ಸರ್. 50 ಇದಾವೆ. ಏನು, ಎಲ್ಲಿ ಬಿಡ್ತೀರಿ ನೀವು? ಅದಕ್ಕಾಗಿ ಒಂದು ಮನೆ ಮಾಡಿದ್ದೀರಾ ಅಥವಾ ನೀವು ಹೊಲದಲ್ಲೇ ಹಾಗೆ ಬಿಟ್ಟು ಬಿಡ್ತೀರಾ, ಹೇಗೆ? ಸರ್, ಹೊಲದಲ್ಲಿ ಬಿಡ್ತೀವಿ. ಸ್ವಲ್ಪ ನಾಯಿಗಳು ಕಾಟ ಸರ್ ಜಾಸ್ತಿ. ನಾಯಿ ಬಂದು ಹಿಡಿತಾವೆ? ನಾಯಿ ಬಂದು ಹಿಡಿ. ಬೀದಿ ನಾಯಿ? ಹೌದು. ನಿಮ್ದು ನಾಯಿ ಇಲ್ಲೇನು ಸರ್? ನಮ್ದು ಈಗ ಸಾಕಿದಾರೆ ಮರಿ. ನಿಮ್ ನಾಯಿ ಇದ್ರೆ ಉಳಿದ ನಾಯಿ ಬರಲ್ಲ? ಇಲ್ಲ, ಬರ್ತಾವೆ ಸರ್, ಹಂಗೂ ಬರ್ತವೆ. ಸ್ವಲ್ಪ ಈ ಫಾರಂಗಳು ಇರ್ತಾವಲ್ಲ, ಕೋಳಿ ವೇಸ್ಟೇಜ್ ಎಲ್ಲ ಅವರು ಮುಚ್ಚೋದಿಲ್ಲ, ಸ್ವಲ್ಪ ರೂಢಿ ಆಗ್ಬಿಟ್ಟಿರ್ತಾವ, ಅವು ಎಸ್ತಿರ್ತಾರೆ ಎಲ್ಲಂದ್ರಲ್ಲಿ ತಿಂದು ಸ್ವಲ್ಪ ಅವಳಿ ಜಾಸ್ತಿ ನಮ್ ಕಡೆ. ನಾಟಿ ಇದು ನಾಟಿ ಕೋಳಿಗಳು ಹಿಡಿದು ತಿನ್ಬಿಡ್ತಾವ ನಾಯಿಗಳು. ಸ್ವಲ್ಪ ಜಾಲರ ಎಲ್ಲ ಹಾಕಿ ಹತೋಟಿ ಮಾಡ್ಕೊಬೇಕು, ರಕ್ಷಣೆ ಮಾಡ್ಕೋಬೇಕು ಸರ್. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತಾ ಇದೀವಿ. 50 ಕೋಳಿನ? ಒಂದು 50. ಎಷ್ಟು ಜಾಗ ಬೇಕಾಗುತ್ತೆ 50 ಕೋಳಿ ಸಾಕಾಗಕ್ಕೆ? ಸರ್, ಈಗ ತೋಟದಲ್ಲಿ ಅಂದ್ರೆ ತುಂಬಾ ಜಾಗ ಇರುತ್ತೆ. 50 ಕೋಳಿ ಸಾಕಲಿಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ ಸರ್? 10x10 ಸಾಕು. ಅಷ್ಟು ಪ್ರಮಾಣದಲ್ಲಿ ಇದ್ರು ಅವಕ್ಕೆ ಕೂಡಕ್ಕೆ ಆದ್ರೆ ಸಾಕು, ಹೊರಗಡೆ ಬಿಟ್ಟು ಓಡಾಡಿಸಬಹುದು. ಇವುಗಳ ನಿರ್ವಹಣೆ ಹೆಂಗೆ, ಆಹಾರ ಹೆಂಗೆ, ನೀರ್ ಹೆಂಗೆ, ಮತ್ತೆ ಉಳಿಯೋದ್ ಹೆಂಗೆ ಸರ್? ನಿರ್ವಹಣೆ ಅಂದ್ರೆ ಇದು ನೀರೆಲ್ಲ ಇಟ್ಟಿರ್ತೀವಿ, ತಿರ್ಗಾ ಬೆಳಗ್ಗೆ ಸಂಜೆ ಅವಕ್ಕೆ ಆಹಾರ ಕೊಡ್ತೀವಿ. ಏನೇನ್ ಆಹಾರ ಕೊಡ್ತೀರಿ ಸರ್? ಅಕ್ಕಿ, ಜೋಳ, ರಾಗಿ, ಮನೆಗ ಉಳ್ದಿರೋಂತ ಅನ್ನ, ಹಿಟ್ಟು, ಈ ತರ ಎಲ್ಲ ಕೊಡ್ತೀವಿ ಸರ್. ನಿರ್ವಹಣೆ ಮಾಡ್ತೀವಿ. ಮತ್ತೆ ಕುಡಿಯಕ್ ನೀರು ಅವನ್ನೆಲ್ಲ ಎಲ್ಲ ಇಟ್ಟಿರ್ತೀವಿ ಸರ್. ಮೇನ್ ಇರೋದೇ ಕುಡಿಯಕ್ ನೀರು, ಆಹಾರ. ಈಗ ಭದ್ರತೆ ಹೆಂಗ್ ಮಾಡ್ತೀರಿ? ತಾವ್ ಹೇಳ್ದಂಗೆ ನಾಯಿಗಳು ಬರ್ಬೋದು, ಮತ್ತಿನ ಮನುಷ್ಯರು ಬರ್ಬೋದಲ್ಲ ಕಳ್ತನ ಮಾಡ್ಲಿಕ್ಕೆ, ಅದು ಕೂಡ ಮಹತ್ವದಲ್ಲ. ಯಾಕಂದ್ರೆ ಒಂದು ಕೋಳಿನ ತಾವು ಸಾಕ್ಬೇಕಾದ್ರೆ ಅದು ಸುಲಭ ಅಲ್ಲ, ಎಲ್ಲ ಕೋಳಿ ಜೊತೆಗೆ ಇದೊಂದು ಬೆಳಿಬೇಕಷ್ಟೇ, ಇದನ್ನ ಒಂದಕ್ಕಾಗಿ ಬೆಳೆಕಾಗಲ್ಲ. ಹೆಂಗ್ ಮಾಡ್ತೀರಿ ಅದನ್ನ? ಈಗ ಅದರ ರಕ್ಷಣೆ ದಿನ ನೋಡ್ಕೋತಾ ಇರ್ಬೇಕಾಗತ್ತೆ. ಹೌದು, ಅದಕ್ಕೆ ಅಂತಾನೆ ಕೂಡ ಹಾಕ್ಬಿಡ್ತೀವಿ ನೈಟ್ ಎಲ್ಲ, ಒಂದು ಚೌಕಟ್ ಮಾಡಿ ಅದಕ್ಕೆ ಕೂಡ ಹಾಕ್ತಿವಿ. ಅಲ್ಲೇ ಮನಿಕೊಂತೀವಿ ಸರ್, ನಾವು ರೂಮ್ ಎಲ್ಲ ಇದೆ ತೋಟದಲ್ಲಿ, ನೈಟ್ ಎಲ್ಲ ಅಲ್ಲೇ ಮನಿಕೊಂತೀವಿ. ನೋಡಿ ನೋಡಿ ನೋಡಿ, ಅಂದ್ರೆ ಒಬ್ಬ ಕೃಷಿಕನ ಕಸುಬು ಅಂದ್ರೆ ನಿರಂತರ ಇರ್ತದೆ. ಹೌದು ಸರ್. ಏ ನಾಳೆ ಬೆಳೆ ಬಂದ್ಬಿಡ್ತದೆ, ನಾಡಿದ್ ಮಾರ್ಕೆಟ್ ಮಾಡ್ಬಿಡೋಣ, ಇದಲ್ಲ. ರೈತ ನಿರಂತರ, ಈಗ ನೋಡಿ ತಾವು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ, ಇದು ಹಂಗಿದ್ರು ಯಾವ ಬೆಳೆ ಯಾವ ಹಂತದಲ್ಲಿದೆ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದು ಕೆಲಸ. ನೀವು ಇನ್ನೊಂದು ಹೊಲ ಕೆಲಸ ಮಾಡಕ್ ಹೋಗ್ರಿ, ಆದ್ರೆ ಇಲ್ಲಿ ಮನೇಲಿ ಏನು ಅರ್ಜೆಂಟ್ ಇದೆಯಲ್ಲ ಅಂದ್ರೆ ಕೋಳಿ ಸಾಕಾಣಿಕೆಯಲ್ಲಿ, ಅಲ್ಲಿ ನೀವು ರಕ್ಷಣೆ ಬೇಕು. ಹೌದು ಸರ್. ಈಗ 50 ಕೋಳಿ ಅಂದ್ರೆ ಅದು ಸಾಮಾನ್ಯವಾಗಿ ಒಂದು ಕೋಳಿಗೆ ಎಷ್ಟು ಬೆಲೆ ಇರುತ್ತೆ, ಒಂದು ಬೆಳೆದ ಕೋಳಿಗೆ ಬೆಲೆ ಮಹೇಶವ್ರೆ? 1,000-1,500 ತಕ ಇರುತ್ತೆ. 500-550 ರೂಪಾಯಿ ಕೆಜಿ ಇದೆ ಇವಾಗ. ಹೌದು, ಒಂದು ಕೆಜಿ ಫಾರ್ಮ್ ಕೋಳಿ. ನಾಟಿ ಕೋಳಿ? ನಾಟಿ ಕೋಳಿ. ನಾಟಿ ಕೋಳಿ 550 ರೂಪಾಯಿ ಇದೆ ಕೆಜಿ ಇದೆ. ಕೆಜಿಗೆ 1.5-1.75-2 ಕೆಜಿ ತನಕ ಬರ್ತವೆ ಕೋಳಿ. ಬೆಳಿತೀರಿ? ಬೆಳಿತೀವಿ. ಎಷ್ಟಿನ ತನಕ ಅದು ತಾವು ಸಾಕೋತೀರಿ ಮತ್ತೆ ಮಾರ್ತೀರಿ ಸರ್? 6-8 ತಿಂಗಳು ತನಕ ಸಾಕಣೆ ಮಾಡ್ತೀವಿ. ನಿರಂತರ ನೀವು ಫೀಡ್ಸ್ ಕೊಡ್ಬೇಕಲ್ಲ, ಅದನ್ನ ಹೆಂಗ್ ಮಾಡ್ತೀರಿ ಸರ್? ಡೈಲಿ ಕೊಡ್ತಾ ಇರ್ತೀವಿ, ಜೋಳ ರಾಗಿ ಎಲ್ಲ ಮಿಕ್ಸಿಂಗು ಕೊಡ್ತಾ ಇರ್ತೀವಿ. ನಿರಂತರ ಪೂರೈಕೆ ಮಾಡ್ತೀರಿ? ಮಾಡ್ತಾ ಇರ್ತೀವಿ. ಹಾಗಾಗಿ ಅವು ನಿರಂತರ ಏನ್ ನಿಮ್ ಆಹಾರ ಕೊಟ್ಟಂಗೆ ಮೊಟ್ಟೆಗಳ ಹಾಕುವ ಪ್ರಮಾಣ ಕೂಡ ಜಾಸ್ತಿ ಆಗ್ಬೋದಲ್ಲ ಸರ್? ಅವು ಗ್ಯಾಪ್ ತಗೊಂತವೆ, ಒಂದು 10-15 ದಿನ ಗ್ಯಾಪ್ ತಗೊಂತವೆ, ತಿರ್ಗಾ ಬರ್ತವೆ. ಅದೇ ತರ ಸರ್. ಈಗ ಮೊಟ್ಟೆ ಅಂತ ತಕ್ಷಣ ಮೊಟ್ಟೆಯಿಂದ ತಾವು ಏನಾದ್ರೂ ಲಾಭ ಗಳಿಸ್ತೀರಾ? ಮೊಟ್ಟೆಯಿಂದ ಲಾಭ ಬರುತ್ತೆ ಸರ್. ತಿಂಗಳ ಅದು ಖರ್ಚು ಕಳೆದು ಸ್ವಲ್ಪ ನಮಗೂ ಸ್ವಲ್ಪ ಉಳಿಯುತ್ತೆ. ಒಂದ್ ತಿಂಗಳಿಗೆ 50 ಕೋಳಿಯಿಂದ ಅಜಮಾಸ್ನ ಹೇಳೋದು ಎಷ್ಟು ಮೊಟ್ಟೆಗಳು ಸಿಗಬಹುದು ಮಹೇಶ್ ಅವರೇ? ಡೈಲಿ ಒಂದು 25 ಮೊಟ್ಟೆ ಅಂದ್ರು ಸಿಗುತ್ತೆ. ಸಿಗುತ್ತೆ ಅಂದ್ರೆ 50 ಕೋಳಿ, ಕನಿಷ್ಠ 25 ಕೋಳಿ ಮೊಟ್ಟೆ ಕೊಡ್ತವೆ. 500-600 ಮೊಟ್ಟೆ ಕೊಡ್ತವೆ ತಿಂಗಳಿಗೆ. ದೊಡ್ಡದು ಒಂದು ಉತ್ಪಾದನೆ ಆಯ್ತು. ಹೌದು, ಹೌದಲ್ಲ. ಹೌದು. ಇದು ಕೂಡ ತಾವು ಎಲ್ಲಿ ಮಾರ್ತೀರಿ, ಹೆಂಗೆ ಸರ್? ಅಲ್ಲೇ ಮಾಡ್ತೀವಿ ಸರ್. ಕೋಳಿನೂ ಅಲ್ಲೇ ಮಾರ್ತೀರಾ? ಕೋಳಿನೂ ಅಲ್ಲೇ ಮಾರ್ತೀವಿ. ಇನ್ನು ತಮ್ಗೆ ತಮ್ಮ ಹೊಲದಲ್ಲಿ ಒಂದು ಕೋಳಿನ ಸಾಕುವ ಪ್ರಮಾಣ ಜಾಸ್ತಿ ಮಾಡ್ಕೋಬಹುದಾ? ಮಾಡ್ಕೊಬಹುದು ಸರ್, ಅದೇ ಸ್ವಲ್ಪ ಫೆನ್ಸಿಂಗ್ ಮಾಡ್ಕೊಬೇಕು. ಅದು ಯೋಚನೆ ಇದೆ. ಯೋಚನೆ ಇದೆ ಸರ್. ತುಂಬಾ ಸಂತೋಷ ಮಹೇಶ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ತಾವೊಬ್ಬ ಕೃಷಿಯ ಉಪಕಸುಬಾದ ಈ ಒಂದು ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಈ ಎಲ್ಲ ಕುರಿತು ನಮ್ಮ ರೈತರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ತಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಮಹೇಶ್ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಇನ್ನೊಮ್ಮೆ ಹೇಳಿ. 888-4572-783. ಇನ್ನೊಮ್ಮೆ 888-4572-783. ಆಯ್ತು ಮಹೇಶ್ ಅವರೇ, ತಮ್ಗೆ ಮತ್ತೊಮ್ಮೆ ತಾವೊಬ್ಬ ಕೃಷಿಯ ಉಪಕಸುಬಾದ ಈ ಒಂದು ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಈ ಎಲ್ಲ ಕುರಿತು ನಮ್ಮ ರೈತರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ತಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಮಹೇಶ್ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಇನ್ನೊಮ್ಮೆ ಹೇಳಿ. 888-4572-783. ಇನ್ನೊಮ್ಮೆ 888-4572-783. ಆಯ್ತು ಮಹೇಶ್ ಅವರೇ, ತಮ್ಗೆ ಮತ್ತೊಮ್ಮೆ ತಾವೊಬ್ಬ ಕೃಷಿಯ ಉಪಕಸುಬಾದ ಈ ಒಂದು ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಈ ಎಲ್ಲ ಕುರಿತು ನಮ್ಮ ರೈತರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ತಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಮಹೇಶ್ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಇನ್ನೊಮ್ಮೆ ಹೇಳಿ. 888-4572-783. ಇನ್ನೊಮ್ಮೆ 888-4572-783. ಆಯ್ತು ಮಹೇಶ್ ಅವರೇ, ತಮ್ಗೆ ಮತ್ತೊಮ್ಮೆ